ಮೀಟಾ ಅವರದು ಹಾತಕಟಕಾಲೀನ್ ಡೆದಾಸ್ ಅಟೆ ಅಕ್ಟೋಬರ್ ಪಲ್ಲವೆನಿದ ಗರು ಬೆವಲಿ ಕರ್ಮಾಂತ ನಿಯೋಜ ಅಮಾತಿತುಮಾಗೆ ಸಂಕಲ್ಪಕಟೆ ಅನುವ ಲಕ್ ಎಫ್ಎಂ ಬಿಹುನ ದೆಸವನಿನ್ ಹದವತ್ತ ಕಥಾ ಕರಮೀನ್ ರಿಸಬಸ ರಸ ಸುರಕಿನ ಮಾಧ್ಯ ಆಯತನ ಅಕ್ಲೆಸ ಅಪಿಯದ ಬಿಹುನ ಅಪಿ ದೆನ್ ಲಮಾವಿಯ ಪಸುಕನ ಕಾಲೆಟ ಅವಿಲ ತಿಯನ ಅಪೇ ಉಪಾಂತಿನ ಸಮರಣ ಅವಸ್ಥಾವೇದಿ ಏತ್ ಅಪೇ ನಿರ್ಮಾತೃತುಮಾನ್ಗೆ ಅದಹಸಕಟ ಅನುವ ಮುಳು ಲಂಕಾವಮ ನಿಯೋಜನ ವೆನ ಪರಿದಿ ಅಪಿ ಪ್ರಶ್ನ ವಿಚಾರತಕ ಸಟಹನ ದಿಯತ್ ಕರನ್ನ ಉತ್ಸಾಹ ಕರ ತರಂಗವಟ 34 ಪವತ್ತಮಿನ್ ಅದ ಮಗೆ ದೋಲ ಪುತ್ತಾರ ಸಿರು ದಿನಾಮ ಜಯಗ್ರಹಯ ತತ್ವಕಟ ಪತ್ತಲ ತಿಯನ ಇತಿನ್ ದುವೇ ಪುತೆ ಪ್ರೇಕ್ಷಕೀನಿ ಒಬಲಾಟ ಅದ ಪವತ್ತೆನ ಮೇ ತರಂಗೆ ಹಿತಾಮತ್ ತೀರಣಾತ್ಮಕ ತರಂಗಯಾಕ್ ಧೈರ್ಯ ಮ್ಯಾತ್ವಾನ್ನ ಅವಸಾನ ತರಂಗ ವಟೇದಿ ಒಬಟ ವಿಶಾಲ ಜಯಗ್ರಹಣಯಾಕ್ ಲಭೇವಿ.